ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ March 15 ಪ್ರಸಾರ ಮಾಡುತ್ತಿದೆ. ಕೆಳಗಿರಿ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಇದಕ್ಕಾಗಿ ದೂರವಾಣಿ ಸಂಖ್ಯೆ 0827220006. ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಗಮನಿಸಿ, 0827220006. ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಿ, ಹಾಗೆಯೇ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೇವೆ. ಕರೆಯನ್ನು ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 0827220006. ಮೊದಲಿಗೆ ಕರೆ ಕಡಿತವಾಗಿದೆ. ಇವತ್ತಿನ ಕೃಷಿ ಸಿರಿಗೆ ನಮ್ಮ ದೂರವಾಣಿ ಸಂಖ್ಯೆ ಮಾತಾಡಿ, ಎಲ್ಲಿಂದ ಮಾತಾಡಿ? ಕೋತೂರು ಸರ್, ಗಣೇಶ್ ಕುಮಾರ್. ಕೋತೂರಿನಿಂದ ಗಣೇಶ್ ಕುಮಾರ್ ಅವರು? ಗಣೇಶ್ ಕುಮಾರ್ ಅವರು, ಏನು ಮಾಡ್ತಾ ಇದ್ದೀರಿ? ನಾನು ಸರ್ ಈಗ ಕಾರ್ಪೆಂಟರ್ ಕೆಲಸ ಬಿಟ್ಟು ಮನೆಗೆ ಬಂದೆ. ಆಸ್ತಿ ಏನಾದ್ರು ಇದೆಯಾ? ಇದೆ ಸರ್, ಒಂದು ಒಂದೂವರೆ ಎಕರೆ 2 ಎಕರೆ ಹತ್ರ ಇದೆ. ಏನೆಲ್ಲ ಇದೆ ಅದರಲ್ಲಿ? ಅದರಲ್ಲಿ ಕಾಫಿ ಮತ್ತೆ ತೆಂಗು. ಕಾಫಿ ಯಾವ್ದಿದೆ? ಕಾಫಿ ರೋಬಸ್ಟ. ರೋಬಸ್ಟ ಇದೆಯಾ? ಎಷ್ಟು ವರ್ಷದ ಗಿಡ? ಫಸಲು ಬರ್ತಾ ಇದೆಯಾ ಅಥವಾ ಈಗ ತಾನೇ ಮಾಡಿರೋದಾ? ಇಲ್ಲ ಸರ್, ಈಗ ತಾನೇ ಒಂದು 10-12 ವರ್ಷದ ಗಿಡ ನಮ್ದು. ಗಿಡ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಮಳೆ ಅಂದ್ರೆ ಮಳೆನೂ ಸಿಕ್ಕಿದೆ. ಮಳೆ ಸಿಕ್ಕಿದೆ. ನೀರೆಲ್ಲ ಆಯ್ಕೆ ಆಯ್ತು. ಒಂದು ಗಿಡ ಎಲೆ ಎಲ್ಲ ಬಾಡ್ಕೊಂಡು ಬರ್ತಾ ಇತ್ತು, ಒಣಗಿ ಕಪ್ಪಗೆ ಕಾಣ್ತಾ ಇತ್ತು. ಈಗ ಮಳೆ 2 ಸಲ ಆಯ್ತು, ಮೊನ್ನೆ 1 ಸಲ, ಇವತ್ತು 1.60 ಸೆಂಟ್ ಇದೆ. ನಿಮಗೆ ಚೆನ್ನಾಗಿ ಮಳೆ ಬಂದಿದೆಯಲ್ಲ, ಈ ಕಡೆಗೆಲ್ಲ ಮಳೆ ಕಮ್ಮಿ ಆಗಿದೆ. ಕಳಿಸ್ತೀವಿ ಸರ್ ನಾನು ನಾಡ್ದಾಗಿ. ಆಯ್ತು, ಖುಷಿ ಆಯ್ತಾ ನಿಮಗೆ ಮಳೆ ಬಂದಿದ್ದು? ಖುಷಿ ಆಗಿದೆ ಸರ್, ಎಷ್ಟು ತಂಪು ಅಂತ ಹೊರಗೆ ಬರುವಾಗ ಅಷ್ಟು ಸುಖ ಆಗುತ್ತೆ. ಸುಖ ಆಗುತ್ತಲ್ಲ ನೋಡಿ, ಮಳೆ ಬರ್ದೇನೆ ಈ ಸರ್ತಿನೇ ಮಳೆ ಬಹಳ ನಿಧಾನ ಆಗಿರೋದು. ಈಗ ಕೃಷಿ ಅನುಭವದ ಬಗ್ಗೆ, ಯಾವ್ದು ಕೃಷಿ ಚೆನ್ನಾಗಿದೆ ಅಂತ ಹೇಳಿದ್ರಿ? ಕೃಷಿ ನನಗೆ ಇರೋದ್ರಲ್ಲಿ ಕಾಫಿ ಇರೋದ್ರಲ್ಲಿ ಎಲ್ಲ ಚೆನ್ನಾಗಿದೆ ಒಂದ್ ಮಾದರಿ. ಅಂದ್ರೆ ನೀರ ಹಾಯಿಸ್ಲಿಕ್ಕೆಲ್ಲ ನಾನು ಹಾಯಿಸ್ತೀನಿ. ನನಗೆ ಈ ಕಾರ್ಪೆಂಟರ್ ಮಾಡೋದ್ರಿಂದ ಆಚೆ ಈಚೆ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಆಯ್ತು. ನಿಮ್ಮ ಕಾರ್ಪೆಂಟರ್ ಕೆಲಸದ ಅಂಗಡಿ ದೂರ ಇದೆಯಾ ಹತ್ತಿರ ಇದೆಯಾ? ಇದೆ ಸರ್. ಅಯ್ಯೋ ಬಿಸಿ ಸರ್ ಈಗ. ಹ್ಮ್, ಬಿಸಿ ಇದ್ದೀರಾ? ಈಗ ಬಿಸಿ ಕಪಾತಲ ಆಗಿದೆ, ಮರ ಕಪಾತು ಮೇಲೆ ಶುರು ಮಾಡಬಹುದು ನಮಗೆ. ಹ್ಮ್, ಮಳೆ ಹೊಡಿಯದೆ ಮರ ಕಪಾತು ಮಾಡಿದ್ರೆ ಹೋಯ್ತು, ಗಿಡ ಎಲ್ಲ ನಾಶ ಹೋಗ್ತಿದ್ದು. ಈಗ ನಿಮ್ದು ಈ ಕಾಫಿ ತೋಟದೊಳಗಡೆ ಮನೆ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ? ಇಲ್ಲ ಸರ್, ಕಾಫಿ ತೋಟದ ಒಳಗಡೆ ಗದ್ದೆ ಎದುರುಗಡೆ ಪೂರ್ವ ದಿಕ್ಕಿಗೆ ಭೂಮಿ. ಗದ್ದೆನು ಮಾಡ್ತಾ ಇದ್ದೀರಾ? ಗದ್ದೆ ಇಲ್ಲ ಸರ್, ಈ ವರ್ಷ ಗದ್ದೆ ಹೊರಗಡೆ ಎಲ್ಲ ಹೋಗಿ ಈಗ ಮಳೆಗಾಲ ಟೈಮಲ್ಲಿ ಮಾಡ್ತಿದ್ದೆ. ಇವಾಗ ಅಂದ್ರೆ ನನ್ನ ಗದ್ದೆ ಸ್ವಲ್ಪ ಇರೋದು ಸರ್, ಒಂದ್ 5 ಗಂಟೆ ಭತ್ತ ಆಗುತ್ತೆ, ಅದಕ್ಕೋಸ್ಕರ ಅಡಿಕೆ ಆಗುತ್ತೆ. ತೆಂಗು ಎಷ್ಟಿದೆ? ತೆಂಗು ತೆಂಗು ಒಂದು 8-10 ಮರ ಇದೆ ಸರ್. ಯಾವ್ದು ಫಸಲು ಅಂದ್ರೆ ಒಂದು ಎರಡು ಅಷ್ಟೇ. ಚೆನ್ನಾಗಿರುತ್ತೆ, ಬಂದ್ರೆ ಒಳ್ಳೆ ಕಾಯಿ ಎಲ್ಲ ಇರುತ್ತಾ? ಹೌದು ಸರ್, ಚೆನ್ನಾಗಿ ಕಾಯಿ ಚೆನ್ನಾಗಿರುತ್ತೆ, ಅದೇನ್ ತೊಂದರೆ ಇಲ್ಲ. ಹ್ಮ್, ಕಾಫಿ ಎಷ್ಟಾದಾಗ ಐತಿ ಸರ್? ಕಾಫಿ ಸರ್ ಎಕರೆಗೊಂದು 28-20 ಹಾಗೆಲ್ಲ ಆಗುತ್ತೆ ಸರ್. ಹ್ಮ್, ಕೊಟ್ಟಾಯ್ತಾ ಇಲ್ಲ ಕಾಫಿನ? ಕೊಟ್ಟಾಯ್ತು ಸರ್. ಒಳ್ಳೆ ಕ್ರಯಕ್ಕೆ ಕೊಟ್ಟರ? ಇದು 5,750 ಕೊಟ್ಟೆ ಸರ್. ಹ್ಮ್, ಸರಿ. ಈಗ ಕಾಫಿ ಒಂದು ಗೊಬ್ಬರದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬಹುದ ಪ್ರಯತ್ನ ಮಾಡಿ. ಹೇಳಿ ಸರ್. ಈ ಕಾಂಪೋಸ್ಟ್ ಗೊಬ್ಬರ ಅಂತ ಗೊತ್ತಿದೆಯಲ್ಲ, ಅಂದ್ರೆ ಕೃತಕವಾಗಿ ನಾವು ಮನೆಯಲ್ಲೇ ತಯಾರು ಮಾಡುವಂಥದ್ದು, ನಾವೇ ಒಂದು ವಿಶೇಷ ರೀತಿಯಲ್ಲಿ ತಯಾರು ಮಾಡಿ ಗಿಡಗಳಿಗೆ ಅನುಕೂಲ ಆಗುವಂತೆ ಮಾಡುವಂಥದ್ದು. ಈ ಕಾಂಪೋಸ್ಟ್ ಗುಂಡಿಯ ಆಳ ಮತ್ತೆ ಅಗಲ ಎಷ್ಟಿರಬೇಕು ಅಂತ ಗೊತ್ತಿದೆಯಾ ಏನಾದ್ರು? ಅದು ಸರ್ ಕೇವಲ 2.5-3 ಒಳಗೆ ಇದ್ರೆ ಸಾಕು ಸರ್. ಸರಿಯಾಗಿ ಉತ್ತರ ಹೇಳಿದ್ರೆ. ಆಳ ತೋಡದಷ್ಟು ಏನಾಗ್ತದೆ? ಆಳ ತೋಡದಷ್ಟು ಇನ್ನು ನೆಲ ಹೀರ್ಕೊಳ್ತದೆ ಸರ್. ಅದು ಹೌದು, ಮಣ್ಣಿಗೆ ಮಿಕ್ಸ್ ಆಗಿ ಅದು ಗೊಬ್ಬರ ಪವರ್ ಕೇಳ್ತದೆ. ಹಾ, ಅದು ಒಂದು. ಮತ್ತೆ ಸೂಕ್ಷ್ಮಾಣುಜೀವಿಗಳಿಗೆ ಉಸಿರಾಟಕ್ಕೂ ತೊಂದರೆ ಆಗಿ ಆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದಂತೆ. ಹಾಗಾಗಿ ಸ್ವಲ್ಪನೇ ಆಳ, 3 ಅಡಿ ಆಳ, 3 ಅಡಿ ಅಗಲ ಇದ್ರೆ ಆ ಒಂದು ವಿಶೇಷತೆ ಆಗುತ್ತೆ, ಗೊಬ್ಬರ ಚೆನ್ನಾಗಾಗುತ್ತೆ ಅಂತ ಅಭಿಪ್ರಾಯ. ಗಣೇಶ್ ಕುಮಾರ್ ಅವರೇ, ನಿಮ್ಮ ನಂಬರ್ ಹೇಳ್ತೀರಾ, ದೂರವಾಣಿ ಸಂಖ್ಯೆ ಹೇಳ್ತೀರಾ? ನಂಬರ್ 9 4 8 2 8 4 4 2 0 3 2 0 3. ಸರಿ, ಯಾವತ್ತಾರು ಮತ್ತೊಮ್ಮೆ ಸಂಪರ್ಕ ಮಾಡುವ. ಉತ್ತರ ಹೇಳಿದಿರಿ, ಕರೆಗಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದ. ಕೇಳುಗರೆ, ಗಣೇಶ್ ಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಕಾಫಿ ಮತ್ತೆ ತೆಂಗು ಬೆಳೀತಾರೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಾ, ಮಾತಾಡಿ. ನಮಸ್ತೆ, ಎಲ್ಲಿಂದ? ಏನ್ ಹೆಸರು? ವಿಜಯ ಅಂಗಡಿ ಅವರ ಶಿಷ್ಯ ಗಣೇಶ್ ಅಂತ ಹೇಳಿ. ಚಂದ್ರು ಅವರ? ಮಂಡ್ಯದಿಂದನಾ? ಹಾ ಹಾ ಹಾ, ನೀವು ಮಾತಾಡಿದಿರಿ ಅಲ್ವಾ, ಹುಷಾರಿತ್ತಿಲ್ಲ ಅಂತೆಲ್ಲ ಹೇಳಿದಿರಲ್ಲ. ಮಾಡ್ತಾ ಇದ್ದೀರಿ? ಏನ್ ಕೃಷಿ ಆಗ್ತಾ ಇದೆ ಈಗ? ಯಾವ್ದು ಏಟಾಗಿದ್ರು ಕೃಷಿ ಮಾಡ್ತಾ ಇದೀರಿ, ಹೇಳ್ತಾ ಇದೀರಿ. ಏನ್ ಕೃಷಿ ಆಗ್ತಾ ಇದೆ ಇವಾಗ? ನಮ್ ಕಡೆ ಕಬ್ಬು, ರಾಗಿ, ಉಪ್ಪನೇರಳೆ, ತೆಂಗು. ನಾನಾ ವಿಧದ ಬೆಳೆ ಬೆಳೀತಾ ಇದೀರಿ ಅಲ್ಲ? ಹೌದು ಸರ್. ಹುಳ್ಳಿ, ಎಣ್ಣೆ, ಹಳ್ಳು, ಎಳ್ಳು ಎಲ್ಲ ಹಾಕ್ತೀವಿ ಸರ್. ಎಳ್ಳು ಇವಾಗ ಹಾಕ್ತಾರೆ. ಎಷ್ಟು ಎಕರೆ ಇದೆ? 10 ಎಕರೆ. 10 ಎಕರೆ ಇದೆ. ಎಷ್ಟು ಜನ ಮಕ್ಕಳು ನಿಮಗೆ? ಈಗ ಮನೇಲಿ ಎಲ್ಲರೂ ಕಷ್ಟಪಡೋರು ಯಾರ್ಯಾರೆಲ್ಲ ಇದಾರೆ ಮನೇಲಿ? ಅಣ್ಣ ತಮ್ಮ ಎಲ್ಲ ಒಂದಿದ್ದೀರಿ ಸರ್, ಅಕ್ಕ ತಂಗಿರಲ್ಲ. ಹ್ಮ್, ಹೇಗ ಅನಿಸ್ತದೆ ಕೃಷಿ? ಲಾಭ ಅನಿಸ್ತದೋ, ನಷ್ಟ ಅನಿಸ್ತದೋ, ಖುಷಿ ಆಗ್ತದ ಹೇಗೆ? ಹೌದಲ್ಲ, ಒಂದ್ ಹತ್ತು ದಿನ ರಾಗಿನೂ ಬೆಳಿತೀರಾ ನೀವು? ರಾಗಿ ಬೆಳೀತಾ ಇದ್ದೀರಾ? ರಾಗಿನ ಬೆಳಿತೀರಾ? ಕೇಳ್ತಾ ಇದೀಯ ನಾನು ಹೇಳುದು? ರಾಗಿ ಬೇಸಾಯ ಮಾಡ್ತೀರಾ ಅಂತ ಕೇಳಿದ್ದು. ನಿಮಗೊಂದ್ ಪ್ರಶ್ನೆ ಕೇಳ್ತೀನಿ ರಾಗಿ ಬಗ್ಗೆನೆ. ರಾಗಿಯಲ್ಲಿ ಯಾವ ಪೋಷಕಾಂಶ ಅಧಿಕವಾಗಿದೆ ಹೇಳ್ಬೋದಾ? ಗೊತ್ತಿದ್ಯಾ? ವಿಟಮಿನ್ ಡಿ. ಯಾವುದಕ್ಕೆ ಶಕ್ತಿ ಕೊಡುತ್ತೆ ಹೇಳಿ ನೋಡೋಣ. ರಾಗಿ ತಿಂದ್ರೆ ಏನು ಶಕ್ತಿ ಬರ್ತದೆ? ಯಾವ ಅಂಗಗಳಿಗೆ ಶಕ್ತಿ ಸಿಗ್ತದೆ ಹೇಳಿ ನೋಡೋಣ. ಕ್ಯಾಲ್ಸಿಯಂ ಜಾಸ್ತಿ ಬರ್ತದೆ. ಉತ್ತರ ಸರಿಯಾಗಿ ಹೇಳಿದಿರಿ, ತಿಳ್ಕೊಂಡಿದ್ದೀರಿ. ರಾಗಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಅದರಿಂದಾಗಿ ರಾಗಿ ಬಹಳ ವಿಶೇಷವಾದಂತಹ ಒಂದು ಧಾನ್ಯ ಅಂತ ಹೇಳಿಸ್ಕೊಂಡಿದೆ. ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ವಿಜಯಂಗಿರ್ ಸಂದರ್ಶನ ಮಾಡಿದಾಗ ಬಂದಿದೆ ಅದರಲ್ಲಿ ಅಲ್ವಾ? ಹ್ಮ್, ಆಯ್ತು ಚಂದ್ರ ಅವರೇ, ನಿಮ್ಮ ಅಭಿಪ್ರಾಯಕ್ಕೆ ತುಂಬಾ ಧನ್ಯವಾದಗಳು. ಖುಷಿ ಆಯ್ತು, ಉತ್ತರವನ್ನು ಸರಿಯಾಗಿ ಹೇಳಿದಿರಿ. ಮತ್ತೆ ಯಾವತ್ತಾದರೂ ಅವಕಾಶ ಇದ್ದಾಗ ಕರೆ ಮಾಡಿ. ಕರೆಗಾಗಿ ಧನ್ಯವಾದಗಳು. ಕೇಳುಗರೆ, ಚಂದ್ರ ಅವರ ತಮ್ಮ ಅಭಿಪ್ರಾಯ ಹೇಳಿ ಕೃಷಿ ಬಗ್ಗೆ ವಿಶೇಷವಾದ ಆಸಕ್ತಿ ಪಡ್ಕೊಂಡಿದ್ದಾರೆ. ನೋಡೋಣ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡೋಣ. ಮಾತಾಡಿ. ನಮಸ್ತೆ. ಎಲ್ಲಿಂದ? ಕೋಪಟ್ಟಿಯಿಂದ ಮಹೇಶ್ ಸರ್ ಮಾತಾಡ್ತಿರೋದು. ಕೋಪಟ್ಟಿಯಿಂದ ಮಹೇಶ್ ಅವರು. ಮಹೇಶ್ ಅವರೇ, ಚೆನ್ನಾಗಿದ್ದೀರಾ? ಪರವಾಗಿಲ್ಲ ಸರ್. ಮಳೆ ಬಂತಾ? ಮಳೆ ಇವತ್ತೊಂದು ಚೂರು ಬಂತು ಸರ್. ಕೆಲವು ಕಡೆ ಭಾರಿ ಹೊಡಿತಾ ಇದೆ, ಕೆಲವು ಕಡೆಗೆ ಬರ್ತಾನೆ ಇಲ್ಲ. ಅದೇ ಸರ್, ಹೌದೌದು. ಏನ್ ಹೇಳ್ತೀರಿ ಮಳೆ ಬಗ್ಗೆ? ಮಳೆ ಬರುತ್ತೆ ಸರ್, ಆದ್ರೂ ಒಂದು ಸ್ವಲ್ಪ ದಿವಸ ವೇಟ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಇವತ್ತೊಂದು ಸ್ವಲ್ಪ ಬಂದಿದೆ. ಇವತ್ತು ಒಂದು 10-40 ಅರ್ಧ ಇಂಚ್ ಬರ್ಲಿಲ್ಲ ನಮ್ಮ ಇಲ್ಲಿ ಮೇಲೆ. ನಮ್ದು ಸ್ವಲ್ಪ ಈ ಬೆಟ್ಟ ಸೈಡ್ ಆಗುತ್ತೆ ಸರ್ ನಮ್ದು. ಕೋಪಟ್ಟಿ ಅಲ್ಲ, 4 ಕಿಲೋಮೀಟರ್ ಬಸ್ ರೋಡ್ ಇಳಿದ್ಬಿಟ್ಟು ಮೇಲೆ ಬರ್ಬೇಕು ಸರ್ ಬೆಟ್ಟ ಸೈಡ್. ಬಹುಶಃ ಮಳೆಗಾಲದಲ್ಲಿ ಹೊಡೆಯ ಮಳೆ ಈಗಾದ್ರೂ ಹೊಡೆದಿದ್ರೆ ಬಾರಿ ಖುಷಿ ಆಗ್ತಿತ್ತು ಅನ್ಸುತ್ತೆ ಅಲ್ಲ? ಹೌದು, ಇದೀವಾಗ ವೇಟ್ ಮಾಡ್ತಿದೆ ಸರ್. ನಮಗಿನ್ನು ತೊಂದರೆ ಇರೋದು ಇದು ಜುಲೈ ಆಗಸ್ಟ್ ಅಲ್ಲಿ ಮಾತ್ರ ಸರ್. 2 ತಿಂಗಳಂತೂ ಹೆವಿ ಮಳೆ. ನಮ್ಮ ಇಲ್ಲಿ ಹೊಡೆದ ಮಳೆ ನಮ್ಮ ಬಸ್ ಸ್ಟಾಪಿಗೆ ಒಂದು 4 ಕಿಲೋಮೀಟರ್ ಇದೆ ಸರ್. ಹೆಚ್ಚು ಕಮ್ಮಿ ಅಂದ್ರೆ ಸುಮಾರು ಒಂದು 60-70 ಇಂಚು ಕಮ್ಮಿ ಆಗ್ತದೆ ಸರ್ ಇಲ್ಲಿಗೂ ಅಲ್ಲಿಗೂ. ಹೌದಲ್ಲ? ಹೌದೌದು. ನಮ್ಮ ಇಲ್ಲಿ ಅಂದ್ರೆ ನಮ್ದು ಸಂಪಜ ಈ ಬೆಲ್ಟ್ ಸರ್, ಕೆಳಗಡೆ ನಾಡು ಸೈಡ್ ಸ್ವಲ್ಪ. ಮಹೇಶ್ ಅವರ, ಏನ್ ಕೃಷಿ ಮಾಡ್ತಾ ಇದ್ದೀರಿ ಸರ್? ನಮ್ದು ಕಾಫಿ ಇದೆ ಸರ್. ಎಷ್ಟಿದೆ ಕಾಫಿ? ಕಾಫಿ ಒಂದು 3-4 ಎಕರೆ ಇದೆ ಸರ್. ಮತ್ತೆ ಏಲಕ್ಕಿ ಇದೆ. ಏಲಕ್ಕಿ ಇದೆ, ಅದೆಷ್ಟಿದೆ? ಏಲಕ್ಕಿ ಇದೆ ಸರ್ ಒಂದು 2 ಎಕರೆ ಅಷ್ಟು ಇದೆ. ಚೆನ್ನಾಗಿದೆಯಾ ಏಲಕ್ಕಿ? ಪರವಾಗಿಲ್ಲ ಸರ್. ಕಾಫಿ ಯಾವ್ದು ಮಾಡಿದ್ದೀರಿ? ಅರೇಬಿಕಾ ಮತ್ತೆ ರೋಬಸ್ಟ ಸರ್. ಅರೇಬಿಕಾ ರೋಬಸ್ಟ ಎರಡು ಇಟ್ಕೊಂಡಿದ್ದೀರಿ? ಎರಡು ಇಟ್ಕೊಂಡಿದ್ದೀವಿ. ಯಾವ್ದು ಚೆನ್ನಾಗಿ ಆಗ್ತಾ ಇದೆ? ಅರೇಬಿಕಾ ಚೆನ್ನಾಗಿ ಆಗ್ತಿದೆ ಸರ್. ಚೆನ್ನಾಗಿ ಆಗ್ತಾ ಇದೆ ಅಲ್ಲ ಅಂದ್ರೆ ಅದು ಅಂದ್ರೆ ಈ ಎಂತ ನಮ್ಮಲ್ಲಿ ಇದು ಫಾಗ್ ಇದೆ ಸರ್, ಹೊಗೆ. ಹೌದು, ಅದು ತುಂಬಾ ನಿಲ್ತದೆ ಸರ್. ಮೆಣಸು ನಿಲ್ಲೋದಿಲ್ಲ ಮತ್ತೆ ರೋಬಸ್ಟ್ ಕಾಫಿ ನಿಲ್ಲೋದಿಲ್ಲ. ಬಹುಶಃ ಸ್ವಲ್ಪ ಕೊಡಗಿನ ಬೆಟ್ಟ ಪ್ರದೇಶಗಳಲ್ಲಿ ಎಲ್ಲರಿಗೂ ಅನುಭವಿಸ್ತಿರೋ ಸಮಸ್ಯೆನೇ ಆಗ್ಬಿಟ್ಟಿದೆ ಇದಲ್ವಾ? ಹೌದೌದು ಸರ್, ಹೌದು. ಗಿಡಗಳು ಅಭಿವೃದ್ಧಿನೇ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವು ಕಡೆ. ಇಲ್ಲ ಸರ್, ಅದು ಎಷ್ಟು ಮೇಂಟೈನ್ ಮಾಡಿದ್ರು ಬರೋದಿಲ್ಲ. ಅದು ಚಂದ ಹೂ ಹೋಗ್ತದೆ, ಕೆಳಗಡೆ ಯಾವ ತರ ಬೇರೆ ತೋಟದಲ್ಲಿ ಹೂ ಹೋಗ್ತದೆ ಅದೇ ತರ ಅದಕ್ಕಿಂತ ಹೆಚ್ಚು ಇಲ್ಲಿ ಹೂ ಹೋಗ್ತದೆ. ಅಂದ್ರೆ ಕಾಫಿ ನಿಲ್ಲೋದಿಲ್ಲ ಸರ್. 50 ಚೀಲದ್ದು ಕಾಫಿದು ಹೂ ಹೋದ್ರೆ ಅಲ್ಲಿ ಸಿಗೋದೊಂದು 5 ಚೀಲ. ಇದು ಕಾಫಿ ಚೆನ್ನಾಗಾಯ್ತಾ ಸಿರ್ತಿ ಸ್ವಲ್ಪ? ಪರವಾಗಿಲ್ಲ ಸರ್. ಎರಡು ಫಸಲು ಬರ್ತಾ ಇದೆಯಾ? ಅರೇಬಿಕಾ ರೋಬಸ್ಟ ಎರಡು ಬರ್ತಾ ಇದೆಯಾ? ಎರಡು ಬರ್ತಿದೆ ಸರ್, ಎರಡು ಬರ್ತಿದೆ. ಈಗ ಖರ್ಚು ಸುಧಾರಿಸ್ಕೊಂಡು ನಿಮಗೇನಾದ್ರು ಸ್ವಲ್ಪ ಮಿಕ್ತ ಅಥವಾ ಅಲ್ಲಿಂದ ಅಲ್ಲಿಗೆ ಸರಿ ಆಯ್ತಾ? ಇಲ್ಲ ಸರ್, ಪರವಾಗಿಲ್ಲ, ಜೀವನಕ್ಕೆ ತೊಂದರೆ ಇಲ್ಲ. ಏಲಕ್ಕಿ ಹೇಗಾಗ್ತಾ ಇದೆ ನಿಮ್ಮ ಕೋಪಟ್ಟಿ ಕಡೆ? ಕೋಪಟ್ಟಿ ಇಲ್ಲ ಸರ್, ಪರವಾಗಿಲ್ಲ. ಏಲಕ್ಕಿ ಸ್ವಲ್ಪ ಪರವಾಗಿಲ್ಲ ಬೆಟ್ರೆ, ಆದ್ರೆ ಆಚೆ ವರ್ಷಕ್ಕೂ ಕಳೆದ ವರ್ಷಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಚೆ ವರ್ಷ ಸ್ವಲ್ಪ ಜಾಸ್ತಿ ಸಿಕ್ತು. ನಿಮ್ಮಲ್ಲೆಲ್ಲ ಮಲೆ ಏಲಕ್ಕಿ ಅಂತ ಮಾಡ್ದಲ್ವಾ ನೀವು? ಹೌದೌದು ಸರ್, ಮಲೆ ಏಲಕ್ಕಿ. ಅದ್ ಹೇಗಿದೆ ಅದು? ಅದು ಈಗ ಪುನಃ ಬೇರೆ ಬೇರೆ ವೆರೈಟಿ ಕೊಡ್ತಾ ಇದ್ದಾರೆ ಎಲ್ಲರೂ ಸರ್. ಈ ಹೊಸ ಹೊಸ ಈಗ ನಾವು ಇನ್ನೊಬ್ರ ತೋಟ ಸ್ವಲ್ಪ ದಪ್ಪ ಇದ್ರೆ ನಮಗೆ ಹೆಸರು ಗೊತ್ತಿರಲ್ಲ, ತಗೋಬರ್ತೀವಿ ನಡ್ತೀವಿ ಅದನ್ನ ಬೆಳೆಸ್ತೀವಿ. ಹಂಗೆ ಅಂದ್ರೆ ನಾಲ್ಕೈದು ತರದ ಗಿಡ ಇದೆ ಸರ್ ನಮ್ಮಲ್ಲಿ. ಹೌದಲ್ಲ, ಅವಿನಾಶ ತಾಳಿನೂ ಇದೆ, ಮತ್ತೆ ನಮ್ಮ ಹಳೆ ಮಲೆ ಏಲಕ್ಕಿ ಅದು ಇದೆ, ಹಾಗೆ ಏಲಕ್ಕಿ ಇದೆ ಸರ್. ಮತ್ತೆ ನಮಗೆ ಸರ್ ಕಾಡು ಪ್ರಾಣಿ ಇದು ಸ್ವಲ್ಪ ಹಾವಳಿ ಸರ್. ಹಾವಳಿ ಹೌದಲ್ಲ, ಆನೆ ಬಂದ್ರೆ ಆನೆ ಅಂದ್ರೆ ಹೋಗೋದೇ ಇಲ್ಲ ಸರ್ ನಮ್ಮ ಇದರಿಂದ. ಬಂದ ಸಿಗೋದೇ ನಮ್ದು ಒಂದು ಇಲ್ಲಿ ಒಂದು ನಾಲ್ಕೈದು ತೋಟ ಇದೆ, ಎಲ್ಲ ದಾರಿ ರೋಡ್ ಮಾಡಿಬಿಟ್ಟಿದ್ದಾರೆ ಸರ್. ಬಂದಾಗ ಅವರು ಏನಾದ್ರೂ ಒಂದು ಹಾಳು ಮಾಡದ ಹೋಗೋದೇ ಇಲ್ಲ. ಅದೇ ನಾನು ನೆನ್ಸೋದು, ನಾವು ಎಂತ ತೊಂದರೆ ಮಾಡಲ್ಲ, ಅದು ಬಿಟ್ಟು ಮಿಕ್ಕಿದ್ ನಮಗೆ ಸಾಕು ಅಷ್ಟೇ. ಏಲಕ್ಕಿ ಮತ್ತೆ ಮಂಗಗಳು ಅಷ್ಟೇ ಸರ್ ತುಂಬಾ ಕಾಟ. ಹೌದಲ್ಲ, ಮಂಗಗಳು ತುಂಬಾ ಕಾಟ ಇದೆ. ಕಾಡು ಪ್ರಾಣಿ ಮತ್ತೆ ಬೇಕಲ್ಲ ಸರ್, ಕಾಡು ಪ್ರಾಣಿ ಪಕ್ಷಿ ಅದಿದೆಲ್ಲ ಬೇಕು. ಬರೀ ನಾವೇ ತೊಂದರೆ ತೊಂದರೆ ಅಂತ ಹೇಳಿದ್ರೆ ಸರ್ ಬರೀ ಮಾನವರೇ ಆಗ್ಬಿಡ್ತಾರೆ. ಏಲಕ್ಕಿ ಹೇಗಿದೆ? ಏಲಕ್ಕಿ ಪರವಾಗಿಲ್ಲ ಸರ್, ಏಲಕ್ಕಿ ಚೆನ್ನಾಗಿದೆ. ಬಟ್ ಈ ವರ್ಷ ಎಲ್ಲ ಈ ಬಿಸಿಲು ನೋಡಿ, ಇವತ್ತೊಂದು ಚೂರು ಮಳೆ ಬಿತ್ತು, ಎಲ್ಲ ಒಣಗಿ ಗಾಳಿಗೆ ಒಂಥರ ಸೌಂಡ್ ಬರೋದು, ಪರಪರ ಪರಪರ ಅಂತ ಒಂದು ಸೌಂಡ್. ಎಲ್ಲ ಗಿಡ ಒಣಗಿ ಹೋಗಿದೆ. ಒಂದು ಸೈಡ್ ಅಲ್ಲಿ ಮಳೆ ನೀರಿದ್ದಲ್ಲಿ ಒಂದು ನಾಲ್ಕು ಗಿಡ ಇದೆ ಅಷ್ಟೇ ಹೊರತು, ಅದರಿಂದ 10-20 ಅಡಿ ಮೇಲೆ ಇದ್ದಿದ್ದೆಲ್ಲ ಇಲ್ವೇ ಇಲ್ಲ ಸರ್. ಅಂದ್ರೆ ಇದು ಬಿಸಿಲು ಅತಿ ಹೆಚ್ಚು ಬಿಸಿಲು ಸರ್. ನಿಮ್ಮಲ್ಲೆಲ್ಲ ಏಲಕ್ಕಿ ಎಲ್ಲರದು ಚೆನ್ನಾಗಿದೆಯಾ? ಹೇಗಿದೆ? ಪರವಾಗಿಲ್ಲ ಸರ್, ಇರೋರ್ದೆಲ್ಲ ಅವ್ರಿಗೆ ಎಷ್ಟೆಷ್ಟು ಒಂದು ವರ್ಷ ಒಂದು ಇಷ್ಟು ವರ್ಷ ಎಷ್ಟು ಸಿಕ್ತಿತ್ತು ಆ ಏಲಕ್ಕಿ ಅವರಿಗೆ ಒಂದು ಮಾಮೂಲಿ ಏಲಕ್ಕಿ ಅವ್ರಿಗೆ ಇದ್ದೇ ಇದೆ ಸರ್. ಈಗ ಹಳೆ ತಳಿಗಳು ಅಥವಾ ಹೊಸದೇನಾದ್ರು ಮಾಡಿದಾರ? ನಮ್ದು ಬೇರೆ ಹಳೆ ತಳಿ ಸರ್, ಇದು KVK ಇದು ಇದೆಲ್ಲ ಸರ್. ಹೌದು, ಅಲ್ಲಿಂದ 100 ಗಿಡ ಕೊಟ್ಟಿದ್ದಾರೆ, ಅದೀಗ ಕಳೆದ ವರ್ಷದಿಂದ ಫಸಲು ಸುರಾಗಿದೆ. ಬಹುಶಃ ಕೊಡಗಲ್ಲಿ ಕೆಲವರೆಲ್ಲ ಹಳೆ ತಳಿಗಳು ಎಷ್ಟೋ ವರ್ಷದ್ದು, 30-40 ವರ್ಷದೆಲ್ಲ ಗಿಡಗಳಿದಾವಲ್ವಾ? ನಮ್ಮಲ್ಲೂ ಸೇಮ್ ಸರ್ ಹಂಗೆ. ನಮ್ಮ ತಂದೆ ಕಾಲಂದ ಬಂದ ತಳಿಗಳೇ ಇರೋದು ಸರ್, ಹೊಸ ತಳಿ ಇಲ್ಲ. ಒಂದು 100 ಗಿಡ ಕೊಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ರೆ ಇನ್ನೆಲ್ಲ ಹಳೆ ಗಿಡನೇ ಸರ್. ಈಗ ಒಂದು ಈ ಹಣ್ಣನ್ನ ಮಾಕ್ಸೋದು ಅಥವಾ ಬೇಗ ಹಣ್ಣು ಮಾಡೋದಕ್ಕೊಂದು ಪ್ರಶ್ನೆ ಕೇಳ್ತೀನಿ. ಕೇಳ್ತಾ ಇದೀಯಾ ಮಹೇಶ್ ಅವರೇ? ಕೇಳ್ತಿದೆ, ಅರ್ಥ ಆಗಿಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ. ಯಾವ ರಾಸಾಯನಿಕವನ್ನು ಬಳಸಿ ಮಾವನ್ನು ಮಾಗಿಸಲು ಬಳಸುವುದನ್ನು ನಿಷೇಧಿಸಲಾಗಿದೆ ಅಂತ ಒಂದು ಪ್ರಶ್ನೆ. ಬಹುಶಃ ಹಣ್ಣು ಅಂತಂದ್ರೆ ಕೆಲವಷ್ಟು ಹಣ್ಣುಗಳಿಗೆ ರಾಸಾಯನಿಕ ಹಾಕಿ ಹಣ್ಣು ಮಾಡೋದು ಅಂತಿದೆ, ನೀವು ಕೇಳಿರ್ಬೋದು. ಬಾಳೆಹಣ್ಣು, ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಬೇಗ ಹಣ್ಣು ಮಾಡಲಿಕ್ಕೆ ಇದ್ರಲ್ಲೂ ಯಾವುದೋ ಒಂದು ರಾಸಾಯನಿಕ ಬಳಸ್ತಾರೆ, ಅದ್ರ ಹೆಸರು ಹೇಳ್ಬಹುದಾ? ನೀವು ಮನೇಲಿ ಹಣ್ಣು ಮಾಡ್ಲಿಕ್ಕೆ ಏನ್ ಮಾಡ್ತೀರಿ ಬಾಳೆಹಣ್ಣನ? ನಾವು ಬಾಳೆಹಣ್ಣು ನಮ್ಮ ಇದು ಈ ಸುಣ್ಣ ಇದೆಯಲ್ಲ ಸ್ವಲ್ಪ ಸುಣ್ಣನ ಈ ತರ ಇದು ಮಾಡ್ತೀವಿ ನಾವು. ಹೌದು, ಒಂಚೂರು ನೀರ್ ಹಾಕಿ ಮತ್ತೆ ಈ ನೊಕ್ಕಿ ಸೊಪ್ಪು ಅಂತ ಹೇಳ್ತಾರಲ್ಲ ಸರ್, ಆಮೇಲೆ ಕಮ್ಮಿಷ್ಟ ಗಿಡದ ಸೊಪ್ಪು ಅದನ್ನ ಸ್ವಲ್ಪ ಮಡ್ಚಿರ್ತೀವಿ ನಾವು. ಕೆಲವೆಲ್ಲ ವಾತಾವರಣಕ್ಕೆ ಹಣ್ಣಾಗ್ತದೆ, ಅದೇ ಚಂದ ನಿಜವಾಗ್ಲೂ ಅಲ್ವಾ? ಹೌದು ಸರ್, ಹೌದು ಹೌದು. ಕೆಲವರು ಏನ್ ಮಾಡ್ತಾರೆ, ಆಸೆಗಾಗಿ ಸ್ವಲ್ಪ ಬೇಗ ಹಣ್ಣು ಮಾಡಿ ಬೇಗ ಒಂದು ಹಣ ಮಾಡೋ ಗಳಿಕೆಯಲ್ಲಿ ವಿಶೇಷ ರೀತಿಯಲ್ಲಿ ನಿಷೇಧ ಮಾಡಿದ್ರು ಅದನ್ನ ಗೊತ್ತಿಲ್ಲದಾಗ ಹಣ್ಣು ಮಾಡುವಂತದ್ದು ವಿಧಾನ ಇದೆ. ಮತ್ತೆ ಅದರ ದಂಟಿ ಇದೆಯಲ್ಲ ಸರ್, ದಂಟನ್ನ ಒಡೆದು ಬಿಟ್ಟು ಈ ಬೆಳ್ಳುಳ್ಳಿನ ಅದರ ಒಳಗೆ ಇಡ್ತಾರೆ ಸರ್. ಇಡ್ತಾರೆ ಕೆಲವರು ಅಲ್ವಾ? ಅದೆಲ್ಲ ಹಳ್ಳಿ ವಿಚಾರ ಆಯ್ತು, ಅದಕ್ಕೇನ್ ಜೀವಕ್ಕೇನಾಗ್ಲಿ ತಿನ್ನೋರ್ಗೇನು ತೊಂದರೆ ಇಲ್ಲ. ಆದ್ರೆ ಇನ್ನೊಂದು ರಾಸಾಯನಿಕ ಪ್ರಯೋಗ ಮಾಡ್ತಾರಂತೆ, ಅದ್ರ ಹೆಸರು ಗೊತ್ತಿದೆಯಾ ನಿಮಗೆ? ಸರ್ ಇಲ್ಲ ಸರ್, ಗೊತ್ತಿಲ್ಲ. ಕ್ಯಾಲ್ಸಿಯಂ, ಸರಿ ಸುಣ್ಣ ಸರಿ ಅದು ಕೇಳೋದು, ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳುವಂತದ್ದನ್ನ ಒಂದು ಪ್ರಯೋಗ ಮಾಡ್ತಾರಂತೆ, ಅದಕ್ಕೆ ಸ್ಪ್ರೇ ಮಾಡ್ತಾರಂತೆ, ಅದು ಬಹಳ ವಿಷ ಅದು ಅಂತ. ಬಹುಶಃ ನಿಮಗೆ ಗೊತ್ತಿದೆ ಅದು, ಅಂದ್ರೆ ಹೆಸರು ಗೊತ್ತಿಲ್ಲ ಅಷ್ಟೇ. ಪರವಾಗಿಲ್ಲ, ನೀವು ಹಳ್ಳಿ ಮಟ್ಟದಲ್ಲಿ ಹಣ್ಣು ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಉಂಟು ಅದೆಲ್ಲ ಒಳ್ಳೇದೇ, ಅದೇನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಬಹುಶಃ ಹಳ್ಳಿ ವಾತಾವರಣಕ್ಕೆ ಹಣ್ಣುಗಳು ಹಣ್ಣಾಗ್ತವೆ, ನಮಗೇನು ಅವಸರ ಇಲ್ಲ, ಅದು ಹಣ್ಣಾದಾಗ್ಲಿ ತಿಂದ್ರೆ ಸಾಕು ಅಲ್ವಾ? ಮಹೇಶ್ ಅಣ್ಣ, ನಿಮ್ಮ ನಂಬರ್ ಹೇಳ್ತೀರಾ ಒಂದು? 88 6 1 8 4 6 4 0 7 0 7. ಆಯ್ತು, ಮತ್ತೆ ಯಾವತ್ತಾರ ಅವಕಾಶ ಇದ್ದಾಗ ಮಾತಾಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕಾಫಿ ಏಲಕ್ಕಿ ಬೆಳೆಯ ಅನುಭವಗಳನ್ನ ತಿಳಿಸಿದ್ರಿ, ಬಹಳ ಸಂತೋಷ, ನಮಸ್ಕಾರ. ಆಮೇಲೆ ಜೇನು ಕೂಡ ನಾವು ಒಂದ್ ಸ್ವಲ್ಪ ಮಾಡ್ತೀವಿ ಸರ್. ಹೌದಲ್ಲ, ಜೇನು ಮಾಡಿದಿರಿ, ತುಂಬಾ ಇದೆಯಾ ಜೇನು? ಏನು ಇಲ್ಲ ಸರ್, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನಾವ್ ಈ ವರ್ಷ ಬೇರೆ ಒಂದ್ ನಾಲ್ಕು ಬಾಟ್ಲು ಸಿಕ್ಕಿದೆ. ಇದೇ ಟೈಮಿಗೆ ಒಂದು 10-30-35 ಬಾಟ್ಲ್ ಆಗಿತ್ತು ಸರ್ ಡಿಸೆಂಬರ್. ಮಳೆ ಇಲ್ಲ, ಆಗಿದ ಹೂವೆಲ್ಲ ಈ ಬಿಸಿಲಿಗೆ ಒಣಗೋಯ್ತು. ಇನ್ನು ಮುಂದಕ್ಕಾದ್ರೆ ಅನುಕೂಲ ಆಗುತ್ತೆ. ಹೌದು, ಜೇನು ಹುಳಕ್ಕೆ ಆಹಾರ ಇಲ್ಲ ಸರ್. ಆಯ್ತು ಆಯ್ತು, ಕರೆಗಾಗಿ ಧನ್ಯವಾದಗಳು ಮಹೇಶಣ್ಣ, ನಮಸ್ಕಾರ. ಕೆಳಗರೆ ಕೋಪಟ್ಟಿಯಿಂದ ಮಹೇಶ್ ಅವರು ತಮ್ಮ ಕೃಷಿ ಅನುಭವಗಳನ್ನು ಹೇಳಿದ್ರು. ಅರೇಬಿಕಾ ರೋಬಸ್ಟ ಕಾಫಿ ಹಾಕಿದ್ದಾರೆ, ಏಲಕ್ಕಿಯನ್ನು ಬೆಳೀತಾ ಇದ್ದಾರೆ, ಜೇನು ಕೃಷಿ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಅನುಭವ. ಬಹುಶಃ ಇನ್ನೊಬ್ರು ಕರೆಯನ್ನು ತಗೋಬಹುದು ಅನ್ಸುತ್ತೆ. ಮಾತಾಡಿ, ಯಾರು ಮಾತಾಡಿ? ಕರೆ ತಡೆ ಆಗಿದೆ. ಜೇನು ಸಹ ಬಹಳ ಲಾಭದಾಯಕವಾದ ಬೆಳೆನೆ. ಇವತ್ತು ಹಲವಷ್ಟು ಕಡೆ ಜೇನುಗಳನ್ನು ವಾಣಿಜ್ಯವಾಗಿಯೂ ಸಹ ಬೆಳೀತಾ ಇದ್ದಾರೆ. ಅದೇ ರೀತಿ ಏಲಕ್ಕಿಯೂ ಸಹ ಹಲವಷ್ಟು ಕಡೆ, ಬಹುಶಃ ಭಾಗಮಂಡ್ಲ, ಈ ಸೂರ್ಲಬ್ಬಿ, ತಾಕೇರಿ, ಹಾಗೆ ಬೇರೆ ಬೇರೆ ಊರುಗಳಲ್ಲೆಲ್ಲ ವಿಶೇಷ ರೀತಿಯಲ್ಲಿ ಪ್ರಯತ್ನಪಟ್ಟು ಹೊಸ ತಳಿಗಳನ್ನು ಬೆಳೀತಾ ಇದ್ದಾರೆ, ಹಳೆ ತಳಿಗಳನ್ನು ಬೆರೀತಾ ಇದ್ದಾರೆ. ಬಹುಶಃ ಆ ಮೂಲಕವಾಗಿ ಆರ್ಥಿಕವಾಗಿ ರೈತರು ಸಂಕಷ್ಟದಿಂದ ಪಾರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ. ಬಹುಶಃ ಇನ್ನೊಬ್ಬರು ಕರೆ ತಗೊಳ್ಳೋಂಥ ನಿರೀಕ್ಷೆಯಲ್ಲಿ ಇದ್ದೀವಿ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕೆಳಗರೆ ಇದಕ್ಕಾಗಿ ದೂರವಾಣಿ ಸಂಖ್ಯೆ 08-272-2006. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಬಹುಶಃ ಯಾರು ಕರೆ ಮಾಡದಿದ್ದರೆ ಇನ್ನು ಒಂದು ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಮುಗೀತದೆ. ಯಾರು ಸಂಪರ್ಕ ಮಾಡಲಿಕ್ಕೆ ಬಹುಶಃ ದೂರವಾಣಿ ಸಂಖ್ಯೆ ಸಂಪರ್ಕ ಆಗ್ತಾ ಇಲ್ಲ ಕಾಣುತ್ತೆ, ಸಮಯನೂ ಸಹ ಆಗ್ತಾ ಬರ್ತಾ ಇದೆ. ಯಾರು ಮಾತಾಡಿ? ಹಾಂ ಹೇಳಿ. ಹಾಂ, ಏನ್ ಮಾಡ್ತಾ ಇದ್ದೀರಿ? ತೊಂದರೆ ಆಯ್ತಲ್ಲ ಅಂದ್ರೆ ಮಳೆಯಿಂದನಾ ಅಥವಾ ಪರಿಸರದಿಂದನಾ? ಹೇಗೆ? ಸರಿ, ಹೌದೌದು, ಸರಿ. ನಾನು ಇನ್ನೊಂದು ದಿವಸ ನಿಮ್ಮ ಹತ್ರ ಸಂಪರ್ಕ ಮಾಡ್ತೀನಿ. ಇವತ್ತು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈ ವರ್ಷವನ್ನು 2023 ಯಾವ ಧಾನ್ಯಗಳ ವರ್ಷ ಅಂತ ಹೇಳ್ತಾರೆ ಅಂತ ಹೇಳಬಹುದಾ? ಅಲ್ಲ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ತಾ ಇದ್ದಾರೆ. ಹಾ, ಕೇಳಿದಿರಿ, ಮರ್ತು ಹೋಯ್ತು, ಯೋಚನೆ ಮಾಡ್ಕೊಳ್ಳಿ. ಇನ್ನೊಂದು ದಿವಸ ಕರೆ ಮಾಡಿ, ಸಮಯಾವಕಾಶ ಆಗ್ತಾ ಇದೆ. ಕರೆಗಾಗಿ ಧನ್ಯವಾದಗಳು. ಆಯ್ತಾ, ಎಲ್ಲ ಕೇಳುಗರಿಗೆ ವಿಶೇಷವಾಗಿ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕರೆ ಮಾಡಿದವರಿಗೆ ವಿಶೇಷ ರೀತಿಯಲ್ಲಿ ಅಭಿನಂದನೆಗಳು. ಇವತ್ತಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನವಾಣಿಯಲ್ಲಿ ಬೆಳೆ ಉತ್ಪಾದನೆ, ಇದರಲ್ಲಿ ಹಾನಿಕಾರಕ ಕೀಟಕರ್ಷಕ ಬಲೆಗಳ ಬಳಕೆ ಹಾಗೂ ನಿರ್ವಹಣೆ ಬಗ್ಗೆ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರಿಂದ ಸಲಹೆ ಇದೆ. ಮತ್ತೆ ನಾಳಿನ ಕಿಸಾನವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನವಾಣಿ ಪ್ರಸಾರವಾಯಿತು. ಸೇವಾ ಮಾಹಿತಿ: ಕುಶಲನಗರ ಗುಮ್ಮನಕೊಲ್ಲಿ ನಿವಾಸಿ ಅಯ್ಯಂಡ್ರ ಲೋಹಿಸ 80 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಕುಶಲನಗರದ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ. ಮೈಸೂರಿನ ಗೋಕುಲಂನಲ್ಲಿ ನೆಲೆಸಿದ್ದ ನಿವೃತ್ತ ವಕೀಲರಾದ ಮೇರಿಯಂಡಕ್ಕೆ ತಿಮ್ಮಯ್ಯ 91 ವರ್ಷ ಪ್ರಾಯದಲ್ಲಿ ಇಂದು ನಿಧನ. ಮೇರಿಯಂಡಕ್ಕೆ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ 27 ಮೈಸೂರಿನಲ್ಲಿ ನಡೆಯಲಿದೆ. ನೆಮ್ಮಲೆ ಕಾರಳನ ಕುಂಜಂಗಂಡ ಪೌತಿ ನಂಜಪ್ಪಂಡ ಪೊಣ್ಣು, ಕುಂಜಂಗಂಡ ರಘು ಅಂಗಡ ಅವ್ವ ಪೂವಮ್ಮ ಇಂದು ಮರಣಪಟ್ಟಿತು. 104 ಬಯತ್ರ ಕುಂಜಂಗಂಡ ಪೂವಮ್ಮ ತಾಮನೆ ಬಲ್ಯಮದೇರಿರ. ಅಂಗಡ ಕೇರಿ ಕಾರ್ಯ ನಾಳೆ ಮಧ್ಯಾಹ್ನ ಅಂಗಡ ಸ್ವಂತ ಮನೆ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ಬೆಂಗಳೂರಿನ ಯಲಹಂಕದ ಹಲಸೂರಿನಲ್ಲಿ ವಾಸವಿದ್ದ ಬಲ್ಲಚಂಡ ಪೂವಯ್ಯ ಪುಂಕಜ್ 85 ವರ್ಷ ಪ್ರಾಯದಲ್ಲಿ ಇಂದು ನಿಧನ. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಬೆಂಗಳೂರಿನ ಹೆಬ್ಬಳ್ಳಿನಲ್ಲಿರುವ ಕ್ರಿಮಿಟೋರಿಯಂನಲ್ಲಿ ನಡೆಯಲಿದೆ. ಚೇಲವರ ಗ್ರಾಮದ ಮನೆಯ ಪಂಡ ಕ್ಯಾಪ್ಟನ್ ನಾಚಪ್ಪ 85 ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನ. ಕ್ಯಾಪ್ಟನ್ ನಾಚಪ್ಪ ಅವರ ಅಂತ್ಯಕ್ರಿಯೆ ಚೇಲವರದ ಸ್ವಗೃಹದಲ್ಲಿ ನಾಳೆ ಮಧ್ಯಾಹ್ನ 12:30 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕರ್ನಾಟಕ ವಿಧಾನಸಭಾ ಚುನಾವಣೆ ನಿಟ್ಟಿನಲ್ಲಿ ಮತದಾರ ಶಿಕ್ಷಣ ಹಂಗೆ ಜಾಗೃತಿ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಲ್ಲಿ ಓಟನ ಜಾಸ್ತಿ ಮಾಡುವ ಉದ್ದೇಶದ ಕೊಡಗು ಜಿಲ್ಲಾಡಳಿತ ಕೊಡಗು ಜಿಲ್ಲಾ ಸ್ವೀಪ್ ಸಮಿತಿ ಹಂಗೆ ಮಡಿಕೇರಿ ರೋಟರಿ ಸಂಸ್ಥೆಗಳ ಕೂಡುಕೂಟಲಿ ಮತ್ತು ಜಿಲ್ಲೆಯ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರಲ್ಲಿ ಇದೇ ತಿಂಗಳ ತಾರೀಕು 30ಕ್ಕೆ ಸಾಯಂಕಾಲ 6:30 ಗಂಟೆಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಲಿ 100ರ ಜನ ನಿಂತು ಮೊಬೈಲ್ ಲೈಟ್ ಬೆಳಗಿಸಿ ನಾನು ಓಟ್ ಹಾಕುವೆ ಹೇಳುವ ಸಂದೇಶನ ಸಾರುವ ಕಾರ್ಯಕ್ರಮ ನಡೆದಿದೆ. ಹೊಸ ತರಲ್ಲಿ ಏರ್ಪಾಡಾಗಿರುವ ಮತದಾರರ ಶಿಕ್ಷಣ ತಿಳುವಳಿಕೆ ಹಂಗೆ ಜಾಗೃತಿ ಕಾರ್ಯಕ್ರಮದ ಹೊತ್ತುಲಿ ವಿಶೇಷವಾಗಿ ಸಾಯಂಕಾಲ 7:30 ಗಂಟೆಯಿಂದ 30 ನಿಮಿಷಗಳವರೆಗೆ ಸರಿಗಮಪ ಲಿಟ್ಲ್ ಚಾಂಪಿಯನ್ ರಿಯಾಲಿಟಿ ಶೋಲಿ ಸುರುಳ ಸ್ಥಾನ ಪಡ್ಕೊಂಡ ಪ್ರಗತಿ ಬಡಿಗೇರ್ ಹಂಗೆ ಅವರ ಅಪ್ಪ ಬಸವರಾಜ ಬಡಿಗೇರ್ ತಂಗೆ ಪ್ರತೀಕ್ಷಾ ಬಡಿಗೇರ್ ಅವರಿಂದ ಹಾಡುವ ಕಾರ್ಯಕ್ರಮ ಸಹ ಏರ್ಪಾಡಾಟು. ಕಳೆದ 14 ದಿನಗಳಿಂದ ಕೆದಂಬಾಡಿ ಕ್ರಿಕೆಟ್ ಸಮಿತಿನ ಕಡೆಯಿಂದ ಕುಂದಚೇರಿ ಆಟದ ಬಾಣಿಲಿ ಗೌಡ ಕುಟುಂಬಗಳ ನಡುವೆ ನಡೆದಿದ್ದ 27ನೇ ವರ್ಷದ ಹೆಸರು ಪಡೆದ ಕೆದಂಬಾಡಿ ಕ್ರಿಕೆಟ್ ಕಪ್ ಚಂಬರ ಇಂದಿಗೆ ಆಖೇರಿ ಆತು. ಈ ಸಲ ಪರ್ಲಕೋಟಿ ತಂಡ ಸುರ್ಣ ಇನಾಮನ ಪಡ್ಕೊಂಡ್ರೆ ಕುಡೇಕಲ್ಲು ತಂಡ 2ನೇ, ತಳೂರು ತಂಡ 3ನೇ, ಹಂಗೆ ಇಳಂದಿಲ ಕುಟುಂಬ ತಂಡ 4ನೇ ಇನಾಮನ ಪಡ್ಕೊಂಡಳು. ಸಾಯಂಕಾಲ 5 ಗಂಟೆಗೆ ಆಖೇರಿ ಜಂಬರ ನಡೆತು. ಕಾಯುತ್ತಿದ್ದ ರಣಬಿಸಿಲಿಗೆ ಕಾದು ಹೋಗಿದ್ದ ಭೂಮಿಗೆ ಇಂದು ಮರಗೋಡು ಮೂರ್ನಾಡು ಸೇರಿದಂಗೆ ಮಧ್ಯಾಹ್ನದ ಮೇಲೆ ಜಿಲ್ಲೆಯ ಸುಮಾರು ಕಡೆಗಳಿಗೆ ಮಳೆ ಬಿದ್ದು ಭೂಮಿ ಹಂಜ ತಂಪಾದ ವರದಿಯಾವಿಟು. ಕುಶಾಲನಗರ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಸೋಮಾರ್ಪೇಟೆ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸಗಿರುವುದರಿಂದ 4/27 ಮತ್ತು 29ಕ್ಕೆ 2 ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಗೌಡಹಳ್ಳಿ, ಶಾಂತಹಳ್ಳಿ, ಐಗೂರು, ಕರ್ಕಳ್ಳಿ, ಸೋಮವಾರಪೇಟೆ, ಗಣಗೂರು, ಬಾಣಾವಾರ, ಅಬರುಕಟ್ಟೆ, ದೊಡ್ಡಮಳತೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಕರ್ನಾಟಕ ವಿಧಾನಸಭಾ ಚುನಾವಣೆ ನಿಟ್ಟಿನಲ್ಲಿ ಮತದಾರ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯಲ್ಲಿ ಮತದಾನ ಜಾಸ್ತಿ ಮಾಡುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ, ತಾಲೂಕು ಸ್ವೀಪ್ ಸಮಿತಿ ಹಂಗೆ ಸ್ತ್ರೀಶಕ್ತಿ ಒಕ್ಕೂಟಗಳ ಕಡೆಯಿಂದ ಇದೇ ತಿಂಗಳ ತಾರೀಕು 29ಕ್ಕೆ ಪೊನ್ನಂಪೇಟೆ ಕೆಪಿಎಸ್ ಇಸ್ಕೂಲ್ಲಿ, 30ಕ್ಕೆ ಮಡಿಕೇರಿ ಗಾಂಧಿ ಬಾಣಿಲಿ, ಹಂಗೆ 1ನೇ ತಾರೀಕು ಸೋಮರಪೇಟೆ ಸ್ತ್ರೀಶಕ್ತಿ ಭವನಲ್ಲಿ ಅದೇ ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ರಂಗೋಲಿ ಪೈಪೋಟಿ ಏರ್ಪಾಡಾಟುತ್ತ ಸ್ವೀಪ್ ಸಮಿತಿನ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿನ ಸಿಇಒ ತಿಳಿಸಿದರು. ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ಕಡೆಯಿಂದ ಭವಿಷ್ಯ ನಿಧಿ ನಿಮ್ಮ ಹತ್ತಿರ 2.0 ನಡಿಲಿ ಕೊಡಗು ಜಿಲ್ಲಾ ವ್ಯಾಪ್ತಿಯ ಮಾಹಿತಿ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 27ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಸೋಮಾರಪೇಟೆನ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ. ಅಖಿಲ ಅಮ್ಮ ಕೊಡವ ಸಮಾಜದ ಕಡೆಯಿಂದ 8ನೇ ವರ್ಷದ ಅಮ್ಮ ಕೊಡವ ಕ್ರಿಕೆಟ್ ನಮ್ಮೆ ಇದೇ ತಿಂಗಳ ತಾರೀಕು 29ರಿಂದ May 1ಕ್ಕೆ ಮುಟ ಹಾತೂರು ಇಸ್ಕೂಲ್ನ ಆಟದ ಬಣ್ಣಲ್ಲಿ ಏರ್ಪಾಡಾಟುತ್ತ ಆಯೋಜಕರು ತಿಳಿಸಿದರು. ಕೊಡಗು ಜಿಲ್ಲೆನ ಉಪನೋಂದಣಿ ಕಚೇರಿಯಲ್ಲಿ ಕಾವೇರಿ 2 ತಂತ್ರಾಂಶದ ಅನುಷ್ಠಾನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಚಾಲನೆ ಕೊಟ್ಟಳು. ಕೊಡಗು ಗೌಡ ಫುಟ್ಬಾಲ್ ಅಸೋಸಿಯೇಷನ್ನ ಕಡೆಯಿಂದ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಿಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಪಾಣತಲೆ ಕಪ್ ಫುಟ್ಬಾಲ್ನ ನಾಳೆ ನಡೆಯುವ 5ನೇ ದಿನದ ಆಟಲಿ ಕೆದಂಬಾಡಿ, ಕಟ್ಟೆಮನೆ, ಎಡಿಕೇರಿ, ಮೇರ್ಕಜೆ, ಚೆಟ್ಟಿಮಾಡ, ಪಡಪು ಮನೆ, ಕಲ್ಲುಮುಟ್ಲು ಹಂಗೆ ಪರ್ಲಕೋಟಿ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೂಡುಕೂಟಲಿ ಇಂದು ಮಡಿಕೇರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಶಂಕರಾಚಾರ್ಯರ ಪಟಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೂನಮಾಲೆ ಹಾಕಿ ಗೌರವ ಕೊಟ್ಟರು. ಕರ್ನಾಟಕ ವಿಧಾನಸಭಾ ಚುನಾವಣೆ ಬರುವ ತಿಂಗಳ 10ಕ್ಕೆ ಜಿಲ್ಲೆನ ಎಲ್ಲ ಮತಗಟ್ಟೆಗಳಲ್ಲಿ ನಡೆದಿದೆ. ಓಟನ ಸರಿಯಾಗಿ ಯಾವುದೇ ತರಹದ ತೊಂದರೆ ತಾಪತ್ರೆಗ ಅಡೆತಡೆಗ ಬರದಂಗೆ ಸರಿಯಾಗಿ ನಡೆಸಿಕೆ 8ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 11ರ ಸಾಯಂಕಾಲ 6 ಗಂಟೆ ಮುಟ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯಾಗಿರುವ ಡಾಕ್ಟರ್ ಬಿಸಿ ಸತೀಶ್ ಆದೇಶ ಹೊರಡಿಸಿದಳು. ಮತಗಟ್ಟೆನ 200 ಮೀಟರ್ ಜಾಗನ ನಿಷೇಧಿತ ಜಾಗತ ಘೋಷಣೆ ಮಾಡಿಳು. ಹಂಗೆ 10ಕ್ಕೆ ಜಿಲ್ಲೆಯಲ್ಲಿ ನಡೆಯುವ ಎಲ್ಲ ಸಂತೆ ಜಾತ್ರೆಗಳ ಸಹ ನಿಷೇಧ ಮಾಡಿಳು. ಬಾಳೆಯಡ ಕುಟುಂಬಸ್ಥರ ಕಡೆಯಿಂದ ನಾಪೋಕಲು ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ

കർണാടക വിധാനസഭാ ചുനാവണയുടെ നേരത്ത് കൊടുകു ജില്ലയില് മതദാനത്തിന് പ്രമാണത്തിന് ഏറമാടുന്നിട്ടില് കൊടുകു ജില്ലാഡളിത കൊടുകു ജില്ലാ സ്വീപ് സമിതി മടിക്കേരിയുടെ റോട്ടറി സംസ്ഥ പിന്നെ ജില്ലര ബോറബോറെ സംഘ സംസ്ഥര കൂടുകൂട്ടത്ത് ഇതേ 30 ഒയ്പത്ത് 6:30 മടിക്കേരി ജനറൽ തിമ്മയ്യ ജില്ലാ കളിപ്പറമ്പില് ಮೊಬೈಲ್ ಲೈಟ್ ಬೆಳಗಿಸಿ ನಾನು ವೋಟ್ ಹಾಕುವೆ ಎನ್ನುವ ಸಂದೇಶತ್ರೋಡೆ ಕಾರ್ಯಕ್ರಮತನ ಏರ್ಪಾಡು ಮಾಡಿತು. ಅಂದು 7:15 ಪ್ರಗತಿ ಬಡಿಗೇರ್ ಪಿನ್ನೆ ಐಂಡಪ್ಪ ಬಸವರಾಜ ಬಡಿಗೇರ್ ಐಂಗಳುಂಡು 30 ಪಾಟು ಕಾರ್ಯಕ್ರಮ ನಡಪ. ಈ ಕಾರ್ಯಕ್ರಮತ್ತು ಸಾರ್ವಜನಿಕ ಏರ ಕಣಕಲು ಕೂಡಿಯಾಡೋಂಡು ಸ್ವೀಪ್ ಸಮಿತಿ ಅಧ್ಯಕ್ಷ ಪಿನ್ನ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆಕಾಶವು ಕಟ್ಟಂಡಿತು. ಅಂದನೆ ಇದೇ ತಿಂಗಳ 29 ಪೊನ್ನಂಪೇಟೆ ಕೆಪಿಎಸ್ ಸ್ಕೂಲ್, 30 ಮಡಿಕೇರಿಯ ಗಾಂಧಿ ಪರಂಬುಲ್, ಅಂದನೆ ಮೇ 1 ಸೋಮರ್ಪೇಟೆರ ಶ್ರೀಶಕ್ತಿ ಭವನತ್ ಆಯಾಯ ದಿನತ್ರಂದು ಪೊಲಕ 11 ಗಂಟೆಂಚ ಮಜನ